ಕಿಸಾನ್ವಾಣಿ. ರೈತ ಬಾಂಧವರ ಕಾರ್ಯಕ್ರಮ. ಕೋವಿಡ್-19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಹಾಗಿದ್ದರೆ ಆರೈಕೆದಾರರು ಪೂರ್ಣ ಕಾಲಾವಧಿಯಲ್ಲಿ ವೈದ್ಯರ ಸಂಪರ್ಕದಲ್ಲಿರಬೇಕು. ಉಸಿರಾಟದ ತೊಂದರೆ, ಎದೆಬಡಿತ ಹೆಚ್ಚಾಗುವುದು, ಆಮ್ಲಜನಕದ ಪ್ರಮಾಣ 94%ಕ್ಕಿಂತ ಕಡಿಮೆ ಇದ್ದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು. ಕೋವಿಡ್-19 ಸೋಂಕಿನಿಂದ ಪಾರಾಗಲು ಮಾಸ್ಕ್ ಧರಿಸಿ, ದೈಹಿಕ ಅಂತರ ಕಾಪಾಡಿ, ಕೈಗಳ ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ, ಸರ್ಕಾರದ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. ಕೋವಿಡ್-19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆತ್ಮೀಯ ಎಲ್ಲ ಕಿಸಾನ್ವಾಣಿ ಕೇಳುಗ ರೈತ ಮಿತ್ರರಲ್ಲಿ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸನ್ನಾಟ, ಜಂಗಮನ ಸನ್ನಿವೇಶ ಇದನ್ನು ಪ್ರಸ್ತುತಪಡಿಸಲಿದ್ದಾರೆ ಸನಾಳ ಗ್ರಾಮದ ಮಲ್ಲೇಶಪ್ಪ, ರಾಮಲಿಂಗಪ್ಪ ಹಾಗೂ ತಂಡದವರು. ತದನಂತರ ಜಾನಪದ ಸಂಗೀತದಲ್ಲಿ ಚೌಡಿಕೆ ಪದಗಳನ್ನು ಕೇಳಬಹುದು. ಕೇಳಿ ಸನ್ನಾಟ, ಜಂಗಮನ ಸನ್ನಿವೇಶ. ಪ್ರಸ್ತುತಿ ಸನಾಳ ಗ್ರಾಮದ ಮಲ್ಲೇಶಪ್ಪ, ರಾಮಲಿಂಗಪ್ಪ ಹಾಗೂ ತಂಡದವರು. ನಾನೇ ಬೇಡುವೆ ಭಿಕ್ಷಯ ನೀಡೆ ಅಮ್ಮ ಕೇಳಿ ಕೇಳಿದರಂತೆ ಸುಮ್ಮನೆ ಕುಳಿತುಕೊಳ್ಳುವುದು ಬೇಡವಮ್ಮ. ನಿಮ್ಮಲ್ಲಿ ಏನಿದ್ದದ್ದು ತಂದು ನೀಡಿರಿ, ಹಸಿವೆಯನ್ನು ತಡೆಯಲಾರೆ. ಅಮ್ಮ ಅನ್ನ ನೀಡಿ ಪುಣ್ಯ ಪಡೆಯಿರಮ್ಮ, ಪುಣ್ಯ ಪ್ರಾಪ್ತದಲ್ಲಿ ಐಶ್ವರ್ಯನ್ನು ಮರಿಬಿಡಿ ತಾಯಿ. ಅಯ್ಯ ನಮ್ಮ ಕೈ ಖಾಲಿ ಇಲ್ಲ, ಸುಮ್ಮನೆ ಮುಂದಾಗು. ಅಮ್ಮ ಪುಣ್ಯಾತ್ಮರಾದ ನೀವು ಕೈ ತೆರವಿರ ಅಂತ ಹೇಳಬಾರದು. ಹಸಿದು ಬಂದವರಿಗೆ ಅನ್ನ ನೀಡಿದರೆ ನಿಮಗೆ ಮಹಾ ಪುಣ್ಯ ಬರುವುದಮ್ಮ ತಾಯಿ, ಮಹಾ ಪುಣ್ಯ ಬರುವುದು. ಹ, ಪುಣ್ಯ ಮಾಡಿ ಸಂಪತ್ತನ್ನು ಪಡೆದಿದ್ದೇವೆ, ಇದಕ್ಕಿಂತ ಹೆಚ್ಚಿನ ಸಂಪತ್ತು ಬೇಕಿಲ್ಲ, ಇಷ್ಟೇ ಸಾಕು. ತಾಯಿಗಳೇ, ಈಗಿದ್ದ ಐಶ್ವರ್ಯವು ಸ್ಥಿರವಾಗಿ ಇರುವುದಕ್ಕೆ ಯಾವಾಗಲೂ ಪುಣ್ಯ ಕಾರ್ಯಗಳನ್ನೇ ಮಾಡುತ್ತಿರಬೇಕು. ಸಂಪತ್ತಿನ ಗರ್ವದಲ್ಲಿ ಮೆರೆದರೆ ಆ ಐಶ್ವರ್ಯವು ಯಾವ ಕಾಲಕ್ಕೂ ನಿಲ್ಲುವುದಿಲ್ಲ. ನೀವು ಗಳಿಸಿಟ್ಟ ಹಣದಲ್ಲಿ ಕೆಲವು ಅಂಶವಾದರೂ ಸತ್ಕಾರಕ್ಕೆ ಉಪಯೋಗವಾಗದಿದ್ದರೆ ನೀವು ಕೂಡಿಸಿದ್ದ ಹಣವನ್ನು ಮಣ್ಣು ಗೂಡಿಸಿ ತನ್ನ ಗೂಡಿಟ್ಟರನ್ನು ಸಹ ಮಣ್ಣು ಗುಡಿಸುವ ಮಾತನ್ನು ಮರಿಬೇಡ ತಾಯಿ. ಅಮ್ಮಗಳಿರ ಹೊಡಿಬಿಡಿರಿ ತಾಯಿ, ಹೊಡಿಬಿಡಿರಿ. ನಿಮ್ಮಲ್ಲಿ ಏನಿದ್ದು ತಂದು ನೀಡಿರಿ ತಾಯಿಗಳೇ. ಏನೇನಾಗಮ್ಮ ಇದೇನೇ ಮನೆಯಲ್ಲಿ ಬಬ್ಬಾಟ? ಏನಮ್ಮ ತಾಯಿಗಳೇ, ಏನಮ್ಮ ತಾಯಿಗಳೇ, ಹಿಂದಕ್ಕೊಮ್ಮೆ ನಾನು ಬಂದಾಗೆ ಆ ಮಹಾ ತಾಯಿ ನನಗೆ ನೀಡಿ ಕಳಿಸಿದ್ರು, ಆ ತಾಯಿಯು ಈಗ ಎಲ್ಲಿ ನೋಡಿದರೂ ಕಾಣುವುದಿಲ್ಲವಲ್ಲ. ಆ ಮಲ್ಲಿಗೆ ಇಲ್ಲಪ್ಪ. ಎಲ್ಲಿಗೆ ಹೋಗಿರೋಳ ಮಾ ತಾಯಿ? ಅಡವಿಗೆ. ಕಾರಣವೇನು ತಾಯಿ? ಅದಕ್ಕೆ ನೀನೇ ಕಾರಣ. ಹನುಮಂತವರಿಗೆ ಅನ್ನ ನೀಡಲು ಅಡವಿ ಸೇರು ಹೊಂತು ಬತ್ತು. ಆಹಾ ತಾಯಿಗಳೇ, ನೀವು ಬೈದರೂ ಬಡೆದರೂ ನನಗೆ ಸಿಟ್ಟುವಿಲ್ಲಮ್ಮ, ಏನಿದ್ದುದು ತಂದು ನೀಡಿರಿ ತಾಯಿಗಳೇ. ಅಮ್ಮಗಳಿರ ಭಿಕ್ಷಕ್ಕಾಗಿ ನಾನು ಬಂದಿರುವೆನು ತಾಯಿ, ಯಾವ ಬಗೆಯ ಭಿಕ್ಷೆಯನ್ನಾದರೂ ನೀಡಿ ತಾಯಿ. ಏನೇನಾಗಮ್ಮ ಜಂಗಮನು ಗಂಟು ನುಂಗವನು ಸರ್ಕಾರದ ಕೊರಾಣ ಭಿಕ್ಷೆ ಒಂದು ನಿಲ್ಲೋದು, ಬಂದು ಬಂದಾಗೆ ನಿಲ್ಲಿಕ್ಕೆ ನಿಮ್ಮ ಅಪ್ಪ ಕಳಿಸಿಟ್ಟಿರುವೇನು? ಶಿವನು ಕೊಟ್ಟಿರುವನೆಂದು ಕೇಳಲು ಬಂದಿರುವೆನಮ್ಮ. ಬಲವಾದ ಗಂಟನ್ನು ಜೋಕಿ ಮಾಡಿ ಇಟ್ಟಿಕೊಂಡು ಶ್ರೇಷ್ಠ ಸದ್ಭಕ್ತಳಾದ ಮಲ್ಲಮ್ನಲ್ಲಿ ಮಾತ್ರ ಉಂಟು. ಏನಮ್ಮ ತಾಯಿ, ಈ ಸಿರಿಯಾಳ ರಾಜನು ತನ್ನ ಮಗನ ತಲೆಯನ್ನು ಕುಟ್ಟಿ ಪಾಕ ಮಾಡಿ ಜಂಗಮರಿಗೆ ಉಣಿಸಿದ ಕಥೆಯನ್ನು ಕೇಳಿಲ್ಲವೇ ತಾಯಿ? ನಿನ್ನ ಸಂತಾನ ಸಾವಿರವಾಗಲಿ, ನಿನ್ನ ಬಳ್ಳಿ ಹಬ್ಬಲಿ, ನನಗೆ ತುತ್ತು ಪ್ರಸಾದವನ್ನು ನೀಡಿ ಕಳಿಸಮ್ಮ ತಾಯಿ. ಹಾ, ನೀನೇ ಪುಣ್ಯವೆಂದು ನನಗೆ ಗೊತ್ತಾಗಲಿಲ್ಲಪ್ಪ, ನಿನಗೆ ಪ್ರಸಾದವನ್ನು ಕೊಡಿಸುತ್ತಿದ್ದೆ. ತಂಗೇನಾಗಮ್ಮ ಬಸಮ್ಮ, ಏಕೆತ್ತವ್ರೆ ಸ್ವಾಮಿಗಳು ಬಾಳಸದಂತೆ ಕಾಣುತ್ತದೆ. ಹೌದು ಅತ್ತವ್ರೆ. ಇವನಿಗೆ ತಂದು ಚೆನ್ನಾಗಿ ಉಣಿಸಿ ಕಳಿಸಿರಿ. ಆಗಲಿ ಅತ್ತವ್ರೆ. ತಂಗಿಯ ಬಸಮ್ಮ. ಏಕೆ ಅಕ್ಕ? ಒಳಗೆ ಹೋಗಿ ಹಾಲು ಹೋಳಿಗೆ ತುಪ್ಪ ಕರಿಗಡಬನ್ನು ತೆಗೆದುಕೊಂಡು ಬಾರೆ. ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ. ತಾಯಿಗಳೇ, ನನಗೆ ಕರಿಗಡಬನ್ನು ಮೊದಲು ನೀಡಿರಿ, ಅವುಗಳ ಮೇಲೆ ನಾನು ಬಹು ಪ್ರೀತಿ ತಾಯಿ. ಅವೆಲ್ಲ ಸಜ್ಜಾದವ್ರೀಗ. ಆಗ್ಲಿ ತಾಯಿ, ಅದರಲ್ಲಿ ಒಂದು ತಾಲಿ ತುಪ್ಪ ಆದರೆ ಸಾಕು. ಅವು ಸಜ್ಜಾದವ್ರೆ. ಅಮ್ಮ ಮಾವಿನ ಹಣ್ಣಿನ ಉಪ್ಪಿನಕಾಯಿ ಮಾತ್ರ ಮರೆಯಬೇಡ ತಾಯಿ. ಆಗಲಿ ನನ್ನಮ್ಮ, ಆದಷ್ಟು ಬೇಗನೆ ನೀಡಿರಮ್ಮ. ಶಿವ ಶಿವ ಶಿವ ಶಿವ ಶಿವ ಶಿವ ಬಡಿ ಬೇಡಿರಮ್ಮ, ತಾಯಿಗಳಿಗೆ ಬಡಿ ಬೇಡಿರಿ. ಅಮ್ಮಗಳಿರ ಸುಮ್ಮ ಸುಮ್ಮನೆ ಗಾಳಿಯನ್ನು ಬುದ್ಧಿ ಮೈಯನ್ನೇ ಮೆತ್ತಗೆ ಮಾಡಿಕೊಳ್ಳಬೇಡಿ. ನಿಮ್ಮಂತ ಪಾಪಾತ್ಮರ ಜೊತೆಯಲ್ಲಿ ಇರಲು ಬೇಸತ್ತು. ಆ ಗುಡ್ಡದ ಮಲ್ಲನ ಗತಿ ಎಂದು ಕಾಡನ್ನೇ ಸೇರಿರಬಹುದು. ಅಮ್ಮಗಳಿರ ಈ ಜಂಗಮನ ತಿರಸ್ಕಾರದ ಫಲವು ನಿಮಗೆ ಶೀಘ್ರದಲ್ಲೇ ಲಭಿಸುವುದು. ಅಜ್ಞಾನಿಗಳೇ, ಮಹಾಪಾಪಿಗಳೇ, ಶಿವಬಾ ಮಲ್ಲೇಶ ಮಲ್ಲಿಕಾರ್ಜುನ ನನ್ನಯ್ಯ ಚಡಕವಾಯಿತು, ಲಿಂಗ ಪೂಜೆ ಆಯಿತು, ಆದರೂ ನನ್ನ ಸ್ವಾಮಿ ಇನ್ನೂ ಬರಲೇ ಇಲ್ಲವಲ್ಲ. ಆ ಸ್ವಾಮಿಗೆ ಎಡೆ ಮಾಡದ ಹೊರತು ನಾನು ಎಂತೂ ಊಟ ಮಾಡಲಿ ಮಾಡುವುದೇ ಇಲ್ಲ. ಇಲ್ಲ, ನನ್ನ ಮಲ್ಲಿಕಾರ್ಜುನ ಸ್ವಾಮಿಯು ಎಲ್ಲಿಗೆ ಹೋಗಿರಬಹುದು? ಏಕೆ ಇನ್ನೂ ಬರಲೇ ಇಲ್ಲವಲ್ಲ? ನನ್ನ ಸ್ವಾಮಿಯು ಎಲ್ಲಿಗೆ ಹೋಗಿರಬಹುದು? ಅಯ್ಯೋ ಮಲ್ಲಾಂಬೆ, ಸಹಿಸಿರು ಸಹಿಸಿರು, ಶರೀರವಲ್ಲವೂ ನೋವು. ತಾಯಿ ಭಿಕ್ಷಕ್ಕಾಗಿ ಹೋಗಿದಾಗೆ ನಿನ್ನ ಮನೆಯವರು ನನಗೆ ಸಾಕಷ್ಟು ಬೈದು ಬಡಿದು ಕಳಿಸಿರಮ್ಮ ತಾಯಿ ಕಳಿಸಿರಮ್ಮ. ಏನಾಯ್ತು ಸ್ವಾಮಿ ಏನಾಯ್ತು? ಏನು ಹೇಳಲೆಮ್ಮ? ಈ ಕಾಡು ಅಡವಿಯಲ್ಲಿ ನಿಮ್ಮನ್ನು ಯಾರಾದ್ರೂ ಬಡಿದರೆ? ತಾಯಿ, ಈ ಅಡವಿಯಲ್ಲಿ ನನ್ನಾರು ಬಡಿಬೇಕು? ಅವರೇ ನಿನ್ನ ಅತ್ತೆ ನೆಗೆಬಿಣ್ಣರು. ಈ ಪರಿ ಬಡಿದು ನನ್ನ ಮೈಯೆಲ್ಲ ಗಾಯ ಮಾಡಿಬಿಟ್ಟರಮ್ಮ ತಾಯಿ, ಗಾಯ ಮಾಡಿಬಿಟ್ಟರು. ಅದಕ್ಕೆ ಈ ಪರಿ ಬಡಿದು ನಿಮ್ಮನ್ನು ಕಾಡಿದ್ರೆ? ಏನು ಹೇಳಲಿಮ್ಮ, ಹಸಿವಿ ಬಲು ಕೆಟ್ಟದ್ದು. ಹಸಿವಿಯಿಂದ ಪೀಡಿತನಾಗಿ ಧರ್ಮಾತ್ಮನಾದ ಹೇಮರೆಡ್ಡಿ ಮನೆಗೆ ಕಜ್ಜಾಯ ಭಿಕ್ಷಕ್ಕೆಂದು ಹೋದೆ. ಕಜ್ಜಾಯ ನೀಡುವ ಮೊದಲು ನನ್ನ ಮೈಯೆಲ್ಲ ಹಣ್ಣು ಹಣ್ಣು ಆಗುವಂತೆ ನನ್ನನ್ನೇ ಜಜ್ಜಿ ಕಳಿಸಿದ್ರಮ್ಮ ತಾಯಿ, ಜಜ್ಜಿ ಕಳಿಸಿದ್ರು. ಶಿವ ಶಿವ, ಮಲ್ಲೇಶ, ಮಲ್ಲಿಕಾರ್ಜುನ, ಈ ಬಡದ ಆಶಿವು ಹಳಸಿ ನಾರುವ ಅಂಬಲಿ ತಂಗಳ ರೊಟ್ಟಿ ನೀಡಿದಳೆಂದು ಅಪ್ಪ ನನ್ನ ಅತ್ತೆ ಎಣ್ಣೆಗೆ ನೆರು ತೆಲಿಗೆ ಹಚ್ಚಿಕೊಳ್ಳಲು ಕೊಟ್ಟ ಆಕಳ ತುಪ್ಪವಿದೆ, ಅದನ್ನು ನಿಮ್ಮ ಮೈಗೆ ಲೇಪನ ಮಾಡಿ ನಿಮ್ಮ ಪಾದ ಸೇವೆಯನ್ನು ಮಾಡುವೆನಪ್ಪ. ಅಂದರೆ ನಿಮ್ಮ ಮೈ ನುಗ್ಗಾದರೂ ಸ್ವಲ್ಪ ಕಡಿಮೆ ಆಗುದು ಸ್ವಾಮಿ. ಆಹಾ, ಈ ತಾಯಿ ಹಸ್ತ ಸ್ಪರ್ಶದಿಂದ ನನ್ನ ಬೇನೆ ಎಲ್ಲವೂ ನಿವಾರಣವಾಯಿತು. ಆದರೂ ಅಮ್ಮ, ಆ ಪಾಪಿಗಳೇ ಎಷ್ಟು ಅಹಂಕಾರ ತಾಯಿ! ಪರಪೀಡಿಯು ನರಕ ಸಾಧನೆ ಎಂಬ ಸಾಧೋಕ್ತ ಕಡೆಗೆ ಅವರ ಗಮನವೇ ಇಲ್ಲವಲ್ಲ. ಭವಿತವ್ಯದಲ್ಲಿ ಇದ್ದದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈಗ ಅವರಿಗೆ ಕಡಗಾಲವೂ ಸಮೀಪಿಸಿತು. ಬೇಡಪ್ಪ ಬೇಡ, ಬೇಡ ತಂದೆ. ಅವರ ಮಾಡಿದ ತಪ್ಪಿಗೆ ನನಗೆ ಶಾಸನ ಕೊಡುತ್ತಂದೆ. ಅಪರಾಧಿಯನ್ನು ಬಿಟ್ಟು ನಿರಪರಾಧಿಯಾದ ನಿನ್ನನ್ನು ದಂಡಿಸುವುದು ಯಾವ ನ್ಯಾಯವಮ್ಮ? ಆದರೂ ದೇವ, ಅವರು ಮಾಡಿದ ಅಪರಾಧಕ್ಕಾಗಿ ನಾನು ಕ್ಷಮೆ ಕೇಳುವೆನು. ನೀನು ದಯಾಗುಣ ಬರೆತಲ್ಲವೇ. ಲೋಕಹಿತಕ್ಕಾಗಿ ವಿಷವನ್ನು ಕುಡಿದು ವಿಷದರೆ ನಮ್ಮ ಬಿರುದವನ್ನು ಪಡೆಯಲಿಲ್ಲವೆ. ನೀನು ವಿಷಪರಿತ ಹಾವನ್ನು ಕೊರಳಲ್ಲಿ ಸುತ್ತಿಕೊಂಡದರಿಂದ ಅವು ವಿಷರಹಿತವಾಗಿ ಸಾಧುಗಳಾಗಲಿಲ್ಲವೆ. ಅದರಂತೆ ಅಜ್ಞಾನಿಗಳನ್ನು ಶಿಕ್ಷಿಸದೆ ಅವರನ್ನು ಕೃಪಾ ದೃಷ್ಟಿಯಿಂದ ನೋಡು, ಅವರು ಸಾಧುಗಳಾಗಿ ನಿನ್ನ ಪಾದಶ್ಯವನ್ನು ಮಾಡುವರು ಸ್ವಾಮಿ. ಆಹಾ, ಇವಳಂತ ಶಾಂತ ಮೂರ್ತಿಯು ಇವಳನ್ನು ಪರಿಪರಿಯಿಂದ ಪೀಡಿಸಿ ಕಾಡಿಗಟ್ಟಿದರು. ಅತ್ತೆ ನಗುವಿನರಲ್ಲಿ ಎಳ್ಳಷ್ಟು ಮಾತ್ರೆ ಭಾವನೆ ಇಲ್ಲವಲ್ಲ. ತಾಯಿ ಮಲ್ಲಾಂಬೆ, ಹಾಗೆ ಕ್ಷಮಿಸಲು ಶಕ್ತವಿಲ್ಲ. ಕಷ್ಟವಿಲ್ಲದೆ ಶಿಕ್ಷಿಸಲು ಮತ್ತಿಟ್ಟು ಮುಂದುವರಿಯುವುದು. ಆದರೆ ನಿನ್ನ ಅತ್ತೆ ರಘುವೇಣರಿಗೆ ತಕ್ಕ ಶಿಕ್ಷೆಯನ್ನು ಕೊಡುವೆನು. ಬೇಡ ತಂದೆ. ಅಮ್ಮ, ನಿನ್ನ ಮಾವನ ಮನೆಯ ಐಶ್ವರ್ಯವೂ ಸುಟ್ಟು ಹೋಗಲಿ. ಬೇಡಪ್ಪ ಬೇಡ ತಂದೆ. ನನ್ನನ್ನು ಹೊಡೆದು ನಿನ್ನ ಅತ್ತೆ ರಘುವೇಣರಿಗೆ ಚೂಲಿ ಕೆಮ್ಮ ರಕ್ಷೆ ಅಡ್ಡು ಕೈ. ಬೇಡ ತಂದೆ ಬೇಡ. ಉರಿ ಚಳಿ ಮೊದಲಾದ 360 ರೋಗಗಳು ಉಂಟಾದ ಆ ಚಿನ್ನರಟ್ಟಿ ಸರ್ವ ಸಂಪತ್ತನ್ನು ಕೆಡಿಸುತ್ತಿದ್ದರೆ ನನ್ನ ಹೆಸರು ಮಲ್ಲಯ್ಯನೇ. ಕ್ಷಮಿಸು ತಂದೆ, ಕ್ಷಮಿಸಪ್ಪ, ಕ್ಷಮಿಸು ತಂದೆ. ಅಜ್ಞರು ಎಸಗಿ ತಪ್ಪಿಗಾಗಿ ಸೂದ್ದನಾದ ನೀನು ಕೋಪಿಸಿಕೊಳ್ಳಬೇಕೆ? ನನ್ನ ಮಾವನು ಮನೆಯಲ್ಲಿ ಇರುತ್ತಿದ್ದರೆ ಈ ರೀತಿ ಜಂಗಮ ತಿರಸ್ಕಾರ ನೋಡಿ ಅವನು ಸುಮ್ಮನೆ ಇರುತ್ತಿರಲಿಲ್ಲ. ನೀನು ಬೆಳೆಸಿದ ಸಸಿಯನ್ನು ನೀನೇ ಕಿತ್ತುಕೊಳ್ಳುವುದು ಉಚಿತವೇ? ಅಮ್ಮ, ನನ್ನನ್ನು ಬಡಿಯುವಾಗ ನೀನಿದ್ದರೆ, ನನಗಾದರು ನಿನಗುಂಟಾಗಿದ್ದರೆ, ಇದಕ್ಕಿಂತ ಹೆಚ್ಚಾದ ಯಾವ ಶಾಪುಡೆಂದು ಹೇಳುತ್ತಿದ್ದೆಯೋ ನಾನು ಅರಿಯೇ. ಹಸಿದು ಬಳಲುತ್ತಿರುವ ದುರಾತ್ಮರನ್ನು ಶಪಿಸದಿರುವ ಹೊತ್ತು ಇನ್ನಾವು ಬರುವ ನನ್ನಲ್ಲಿದೆ ತಾಯಿ? ತಂದೆ, ನನ್ನಪ್ಪ, ನಿನಗೆ ಅಸಾಧ್ಯವದು, ನಿನಗೆ ಅಸಾಧ್ಯವದು. ಈ ಜಗತ್ತಿನ ಸಮಸ್ತ ಬಲವು ನಿನ್ನ ಕೈಯಲ್ಲಿ ಉಂಟು. ಅದರಲ್ಲಿ ನನ್ನ ಮಾವನಿಗೆ ಶಾಪ ಕೊಟ್ಟ ನೀನು ಅವರನ್ನು ಬಳಲಿಸುವುದಾದರೆ ನಿನಗೆ ಲೋಕದಲ್ಲಿ ಅಪಕೀರ್ತಿ ಬರಲಾರದೆಯಪ್ಪ. ಅಪಕೀರ್ತಿ ಅಮ್ಮ ದುಷ್ಟ ಶಾಸನ ಮಾಡಿದರೆ ನನಗೆ ಅಪಕೀರ್ತಿ ಬರುವುದೇನಮ್ಮ? ದುಷ್ಟನಿಗೆ ಶಿಷ್ಟ ಪರಿಪಾಲನೆಂಬ ಬಿರುದ ಬಂದಿಲ್ಲವೇ? ಸ್ವಾಮಿ, ನನ್ನಪ್ಪ ನೀನು ಹೀಗೆ ಶಾಪ ಕೊಟ್ಟರೆ ಇದಕ್ಕೆ ದುಷ್ಟ ಶಾಸನವೆಂದು ಯಾರೂ ತಿಳಿಯುವುದಿಲ್ಲ. ಉಣ್ಣಲೆಕ್ಕಿದವರ ಮಣಿ ಮುರಿಯುವ ಹೊಟ್ಟೆ ಕಿಚ್ಚಿನವನೆಂದು ಜನರು ನಿನಗೆ ಅಪವಾದ ಹೊರಿಸುವರು. ಪರರಿಂದ ತಮಗೆ ಅಪಕಾರವಾಗಿದ್ದರೂ ಮೃತ್ಯುಪಕಾರ ಮಾಡುವುದೇ ಕ್ಷಮೆ. ಅಂತ ಕ್ಷಮಾಗುಣ ನೀನಾಗದಿದ್ದರೆ ನಿನಗೆ ಗುರು ಎಂದು ಯಾರು ಹೇಳಬೇಕಪ್ಪ? ಅಮ್ಮ, ನಿನ್ನ ಅತ್ತೆ ನಗಮೆಂಡರು ಮಾಡಿದ ಈ ದೇಹದ ಮನ್ನಣೆಯನ್ನು ನೆನೆಸಿಕೊಂಡರೆ ನನ್ನ ತಲೆಯಲ್ಲಿ ಸಾವಿರಾರು ಪಿಡಿಗಳು ಚಟ್ಪಡಪ್ಪ. ಬೇಡ ತದ್ದಿ, ಬೇಡ. ನನ್ನ ಬಾಯಲ್ಲಿ ಬಂದ ಶಾಪವನ್ನು ಹಿಂದಿರುಗಿಸು ಸ್ವಾಮಿ. ಅಮ್ಮ, ನೀನು ನಿನ್ನ ಗಂಡನ ಮನೆ ಕಾಲಿಟ್ಟ ದಿನವೇ ನಿನ್ನ ಗಂಡನ ಮನೆಯ ವೈಭವ ಉಕ್ಕೇರ ಹತ್ತಿತು. ಆದರೆ ಅವರ ದೈವದಲ್ಲಿ ಅದನ್ನೇ ಅನುಭವಿಸಿದು ಇದ್ದಿದ್ದಿಲ್ಲ. ಯಾಕಂದರೆ ದರಿದ್ರನೆಂದು ನನಗೂ ಹೊಡೆದು, ಅದು ಅಲ್ಲದೆ ನಿನಗೂ ಕೂಡ ಕಾಡಿಗಟ್ಟಿದ ಮೇಲೆ ನಿನ್ನ ಗಂಡನ ಮನೆಯ ವೈಭವ ನೆಲಮನೆಯನ್ನು ಸೇರಿತು. ಅಮ್ಮ, ನೀನು ಹೇಳಿದಂತೆ ನಾನು ನನ್ನ ಶಾಪಣೆಯನ್ನು ಹಿಂದಕ್ಕೆ ತೆಗೆದುಕೊಂಡಿನೆಂದು ತಿಳಿ. ಆದರೆ ಅವರು ಮಾಡಿದ ಕರ್ಮದ ಫಲವನ್ನು ಅವರನ್ನು ಬಿಡಬೇಕಲ್ಲ. ಬುದ್ಧಿ ಕರ್ಮಾನುಸಾರ ಎಂಬ ವಚನಾನುಸಾರದಿಂದ ಬಂದ ಈ ಜಗತ್ತಿನಲ್ಲಿ ಭಾಗ್ಯವಂತರ ಮನೆಗೆ ಬಂದು ಸುಖ ಜೀವನವನ್ನು ನಡೆಸುತ್ತಿರುವರಲ್ಲ. ಈ ಕಾಲದಲ್ಲಿ ಎಡಗೈಯಿಂದ ಮಾಡಿದನ್ನು ಬಲಗೈಯಿಂದ ಉಣ್ಣಬೇಕೆಂಬ ಶೀಘ್ರಗಾಮಿಯಾದ ತತ್ವವಿದೆ. ತದನುಸಾರವಾಗಿ ಜರುಗುವುದು. ಸಿಕ್ಕಿದು ಅಯ್ಯ ಕಳ್ಳ ಲಫಂಗ ಅಲ್ಲ, ಸಿಟ್ಟಿನ ಬರದಾಗ ಹೋಗಿ ಬಿಟ್ಟಿದ್ರೆ ಏನಾಗ್ತಿತ್ತು ಏನೋ ನನ್ನ ಗತಿ. ಅಮ್ಮ, ಯಾಕೆ ಸ್ವಾಮಿ? ನಿನ್ನ ಅತ್ತೆ ನಗಿವೆಂಡರು ಸಾಮಾನ್ಯರಲ್ಲ. ಯಾಕಪ್ಪ? ನಿನ್ನ ಪತಿಯಾದ ಭರಮರೆಡ್ಡಿಯನ್ನು ಪ್ರೇರೇಪಿಸಿ ಕಳಿಸಿದ್ದಾರೆ. ಅವನು ಇಲ್ಲಿಗೆ ಬಂದು ನಮ್ಮ ಕೃತಿಗಳನ್ನು ನೋಡಲು ಕಣ್ಣು ತೆರೆದಿದ್ದಾನೆ ತಾಯಿ, ಕಣ್ಣು ತೆರೆದಿದ್ದಾನೆ. ಅವರ ದುಷ್ಟ ಕಲ್ಪನೆಯಿಂದ ನಮಗೇನಾಗುವುದಪ್ಪ? ಹಾಲಿದ್ದದ್ದು ಹಾಲಾಗುವುದು, ನೀರಿದ್ದದ್ದು ನೀರಾಗುವುದು. ತಂದೆ ನೋಡ್ರಪ್ಪ, ನನ್ನ ಹೆಂಡತಿ ಆದ್ರ ಮಾಡಿದ್ದು ಕದೆ ಆದ್ರ ನೋಡ್ರಿ, ಗೆಳೆಯಾಗ ಅಯ್ಯ ಅಪ್ಪ ಅಂತ ಕರುತ್ತಾಳ, ಅವ್ವ ಮಗಳೇ ಮಲ್ಲಾಂಬೆ ಅಥವಾ ಪಿರೋತಿ ಮಾಡ್ತಾಳೆ ಅಂದ್ಮೇಲೆ ಹೆಂಗ ದೋಷ ಕೊಡಕ ಬರ್ತೈತಿಪ್ಪ? ಕಲಿಕಾಲ ಮಂದಿನ ನಂಬಕಾಗಿಲ್ಲ. ಇರಲಿ, ಮುಂದೆ ಹೋಗಿ ವಿಚಾರಿಸುವ. ಅಮ್ಮ, ನಿನ್ನ ಅತ್ತೆ ನಗೆವೆಣ್ಣರು ನಿನ್ನ ಪತಿಯಾದ ಭರಮರೆಡ್ಡಿಯನ್ನು ಪ್ರೇರೇಪಿಸಿ ಕಳಿಸಿದ್ದಾರೆ. ಅವನು ಇಲ್ಲಿಗೆ ಬಂದು ನಮ್ಮ ಕೃತಿಗಳನ್ನು ನೋಡಲು ಕಣ್ಣು ತೆರೆದಿದ್ದಾನೆ ತಾಯಿ, ಕಣ್ಣು ತೆರೆದಿದ್ದಾನೆ. ಏನೋ ಇವನು ನಾ ಬಂದದ್ದು ಇವ್ ಹೆಂಗ ತಿಳಿದಿರ್ಬೇಕಪ್ಪ? ಚೇ ಮನುಷ್ಯ ಅಲ್ಲೋ ಮರಗ ಇವ ದೇವ್ರದ ಹೌದ. ಈಗ ಹೋಗಿ ಇಬ್ಬರದು ಪಾದವನ್ನು ಹಿಡಿದುಕೊಳ್ಳಿವೆ. ಅಪ್ಪ, ಅಮ್ಮ, ನನ್ನಪ್ಪ ಅವರು ಬಂದರು ಏನು ಮಾಡುವರಪ್ಪ? ನಮ್ಮಲ್ಲಿ ದುರ್ವಿಚಾರ ದುಷ್ಟಕರ್ತೆ ಇದ್ದರಲ್ವೇ ನಮ್ಮನ್ನು ಶಿಕ್ಷಿಸುವುದು? ತಾಯಿ, ನನ್ನ ಇಚ್ಛಾಶಕ್ತಿಯನ್ನು ನೋಡು. ನಿನ್ನ ಪತಿಯಾದ ಭರಮರೆಡ್ಡಿಯನ್ನು ಪ್ರೇರೇಪಿಸಿ ಕಳಿಸಿದ್ದಾರೆ. ಅವನು ಬಂದು ನಮ್ಮ ವೀರವರನ್ನು ಕೊಂದು ಹಾಕಲು ಆ ಕಬ್ಬಿಣದ ಕೊಡ್ಲೆಯನ್ನು ತಂದಾನಲ್ಲ, ಅದು ಈಗ ಬಂಗಾರದಾಗಿ ಬಿಟ್ಟಿದೆ ನೋಡು. ಬಂಗಾರದ ಆಗ್ಬಿಟ್ಟದಪ್ಪ ನಂದು. ಏಳ, ನನ್ನ ಹೆಂಡತಿ ಆದ್ರ ಮಾಡಿದ್ದು ಕರೆ ಆದ್ರ ಈಗ ಹೋಗಿ ಇಬ್ಬರದು ಪಾದವನ್ನು ಹಿಡಿದುಕೊಳ್ಳುವೆ. ಮಗು ಮಲ್ಲಮ್ಮ, ಏನಪ್ಪ? ನಿನ್ನ ಪತಿಯಾದ ಭರಮರೆಡ್ಡಿಯು ಬಂದು ಬಹಳ ಹೊತ್ತಾಯ್ತು. ನನ್ನಮ್ಮ ಅವನನ್ನು ಉಪಚರಿಸುತ್ತಾಯಿ. ಎಲ್ಲಿ ತಂದೆ? ಅಲ್ಲಿರುವನು ನೋಡು ತಾಯಿ. ಎಲ್ಲಪ್ಪ? ಆ ಮರದ ಮರೆಯಲ್ಲಿ ನಿಂತಿರುವನು ನೋಡು. ಶಿವ ಶಿವ, ಎಲ್ಲಿ ತಂದೆ? ಅವನೇ ನೋಡು ತಾಯಿ. ಎಲ್ಲಪ್ಪ? ಮುಂದಕ್ಕೆ ಹೋಗಿ ನೋಡು. ಶಿವ ಶಿವ, ಸಾಕ್ಷಾತ್ ಮಲ್ಲಿಕಾರ್ಜುನ ರೂಪಿಯಾದ ನನ್ನ ಪತಿದೇವರು. ನಮಸ್ಕರಿಸುವನು ಸ್ವಾಮಿ. ಇದು ನೋಡಿ, ನೀನು ನನ್ನ ಕಾಲಿಗೆ ಯಾಕೆ ಬೀಳ್ತೀಯ ಹಂಗಲ್ಲ? ನೋಡಿ, ನಿನ್ನ ಭಕ್ತಿಯ ಪ್ರಭಾವದಿಂದ ಈ ಕಬ್ಬಿಣದ ಮೂಳಿ ಹೋಗಿ ಬಂಗಾರದ ಆಗಿ ಬಿಟ್ಟಿದೆ ನೋಡಿ. ಶಿವ ಶಿವ, ಮಲ್ಲೇಶ ಮಲ್ಲಿಕಾರ್ಜುನ. ಹಾ, ಈಗೊಳೆ ನೋಡಿ, ನಾನು ಈಗ ಹೋಗಿ ಬರ್ತೀನ. ಹಂಗ್ರೇನು ಎಲ್ಲಿ ಸ್ವಾಮಿ? ನಾನು ಏನು ಹೋಗಿ ಬರ್ತೀನಿಲ್ಲ. ಏನು ಸ್ವಾಮಿ? ದೇವ ಮಲ್ಲೇಶ ಮಲ್ಲಿಕಾರ್ಜುನ. ಮಲ್ಲಿ ನೋಡಿ, ಬಂಗಾರದ ಕೊಡ್ಲೆ ಆಗತ್ತಿದ್ರು ನಿನ್ನ ಭಕ್ತಿಯ ಪ್ರಭಾವದಿಂದ ಹೇಗಾದ್ರೆ ಮಾಡಿ ನಾನು ಅವ್ರನ್ನ ಕೊಂದ ಬರ್ತೇನೆ. ಸರಿ ಬಿಡ ಸ್ವಾಮಿ, ಕೊಂದ ಬರ್ತೀನಿ. ಸರಿ ಅಪ್ಪ ಬಿಡ ಸ್ವಾಮಿ, ನನ್ನಪ್ಪ ಮಲ್ಲೇಶ ಮಲ್ಲಿಕಾರ್ಜುನ ಬಿಡ ಸ್ವಾಮಿ ಬಿಡ. ನಾ ಕೊಂದ ಬೇಡ. ಸರಿ ಒಳಗ ಪಟ್ಟ ನನ್ನ ಸ್ವಾಮಿ. ಓ ಹೋ, ನಿನ್ನ ಮಲ್ಲಯ್ಯನನ್ನು ನನಗೆ ಭೇಟಿ ಮಾಡಂಗ್ರೆ. ಆಯ್ತು ಸ್ವಾಮಿ. ದೇವ ಮಲ್ಲೇಶ ಮಲ್ಲಿಕಾರ್ಜುನ, ನನ್ನಪ್ಪ ಸತಿಪತಿಗಳಾದ ನಮಗೆ ನಿನ್ನ ನಿಜ ರೂಪವನ್ನು ತೋರಿಸಿ ಪಾವಣಗೊಳಿಸು ತಂದೆ, ಪಾವಣಗೊಳಿಸು. ನೋಡ, ನಮಗೆ ಇಬ್ಬರಿಗೆ ಕೊಡಂಗ್ರೆ. ಆಯ್ತು ಸ್ವಾಮಿ, ಹೇಳ್ತೀನಿ ನಾನು ಈಗ. ತೋರೋತ್ತೀವಿ ರೂಪೋ ಮಲ್ಲಯ್ಯ ಬಾರೋ ಜ್ಞಾನ ದೀಪ ಮಲ್ಲಯ್ಯ ತೋರೋತ್ತೀವಿ ರೂಪೋ ಬಾರೋ ಜ್ಞಾನ ದೀಪ ಮಲ್ಲಯ್ಯ ತೋರೋತ್ತೀವಿ ರೂಪೋ ಮಲ್ಲಯ್ಯ ಬಾರೋ ಜ್ಞಾನ ಮಹಾಕಾರುಣ್ಯ ಕರುಣಾ ಸಾಗರ ಅಪಹಾರ ಮಾಯಾ ಸಂಸಾರ ದೂರ ಅಪಹಾರ ಮಾಯಾ ಸಂಸಾರ ದೂರ ತೋರೋತ್ತೀವಿ ಮಂಗಳ ಪ್ರಿಯ ಶ್ರೋತೃಗಳೇ, ಇಂದಿನ ಕಿಸನವಾಣಿ ಕಾರ್ಯಕ್ರಮದಲ್ಲಿ ಸನಾಳ ಗ್ರಾಮದ ಮಲ್ಲೇಶಪ್ಪ ರಾಮಲಿಂಗಪ್ಪ ಹಾಗೂ ತಂಡದವರಿಂದ ಸಣ್ಣಾಟ ಜಂಗಮನ ಸನ್ನಿವೇಶ ಮೂಡಿಬಂತು. ಈಗ ಜಾನಪದ ಸಂಗೀತ ಕಾರ್ಯಕ್ರಮ ಕೇಳಿ ಶ್ರೀಮತಿ ಕಲ್ಲವ್ವ ಕಾಸವ್ವ ಹಂಡೆಣ್ಣವರ್ ಹಾಗೂ ತಂಡದವರಿಂದ ಚೌಡಿಕೆ ಪದಗಳನ್ನು. ಪೂಜೆ ಮಾಡುವ ಪತ್ರಿ ಹಸ್ತ ಪತಿ ಪೂಜೆ ಮಾಡೋ